ಮೇರೋ ನಿಂತೋ ಛಾಯ ಬಚಾ ದೇವು ಮುಆಉಛು ಭನೇರಾ ಛಿನ್ಭರ ಕೋ ಲಾಗಿ ಮಲಾಯ್ ಆಫ್ನೋ ಠನೇರಾ ಛಿನ್ಭರ ಕೋ ಲಾಗಿ ಮಲಾಯ್ ಆಫ್ನೋ ಠನೇರಾ कस्तो जीवन तिमी बिना को मलाई देख्दा टाढा भाग्न थाल्यो मन तिम्रो निष्ठुरी छ म जान्दछु ಆಫ್ನೋ ಥನೇರ ಚಿನ್ಭರ್ ಕೋ ಲಾಗಿ ಮನಾಯ್ ಆಫ್ನೋ ಥನೇರ.